ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ. ಆಕಾಶವಾಣಿ ಚಿತ್ರದುರ್ಗ, ಸಮಯ ಆಗಲಿದೆ 7 ಗಂಟೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಏರ್ ನೆಕ್ಸ್ಟ್ ನಿಮ್ಮ ಕನಸಿಗೆ ನಿಮ್ಮದೇ ಮಾತು ಕಾರ್ಯಕ್ರಮ ಮೂಡಿಬರಲಿದೆ 7:35. ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು 7:45. ಮತ್ತೆ ಏರ್ ನೆಕ್ಸ್ಟ್ ಕಾರ್ಯಕ್ರಮ ಮುಂದುವರಿಯಲಿದೆ. 8 ಗಂಟೆಗೆ ಭಾರತದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಂದಿಗೆ ಹಂಚಿಕೊಂಡ ಮನ್ ಕಿ ಬಾತ್ನ 2ನೇ ಆವೃತ್ತಿಯ 40ನೇ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಮರುಪ್ರಸಾರವಾಗಲಿದೆ. 8:30 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಿಮ್ಮದೇ ಮಾತು ನಡೆಸಿಕೊಡಲಿದ್ದಾರೆ ಹೊಸಪೇಟೆ ವಿಜಯನಗರ ಕಾಲೇಜಿನ ವಿದ್ಯಾರ್ಥಿನಿ ವನಿತಾ ಬಸಾಪುರ್. ನಮಸ್ತೆ ಕರ್ನಾಟಕ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಆಧುನಿಕತೆ ಎಂಬ ವಿಷಯವನ್ನ ಹೊತ್ತು ತಂದಿದ್ದೀನಿ. ನಾನು ಅಂದ್ರೆ ನಿಮ್ಮ ಪ್ರೀತಿಯ ವನಿತಾ ಬಸಾಪುರ್. ನಾವೆಲ್ಲ ಈಗ ಆಧುನಿಕ ಪ್ರಪಂಚದಲ್ಲೇ ಇದ್ದೀವಲ್ವಾ. ಆಧುನಿಕತೆ ಅನ್ನೋದು ನಮ್ಮ ಮೇಲೆ ತುಂಬಾ ಪ್ರಭಾವ ಬೀರಿದೆ. ಈಗ ತಾನೇ ನೀವೇ ಕೇಳಿದ್ರಿ ನಮಸ್ತೆ ಅಂತ ನಾನು ಕನ್ನಡದಲ್ಲಿ ಹೇಳಿದ್ರೆ ಹಾಯ್ ಫ್ರೆಂಡ್ಸ್ ಅಂತ ಬೇರೆ ಭಾಷೆಯಲ್ಲೇ ಹೇಳಿದೆ. ಪ್ರತಿಯೊಬ್ಬರಿಗೂ ಹೊಸತನ ಅನ್ನೋದು ಇರಬೇಕು, ನಮ್ಮ ಮನಸ್ಸು ಕೂಡ ಹೊಸತನಕ್ಕೆ ತುಡಿತಾ ಇರಬೇಕು. ಈ ಆಧುನಿಕತೆ ಅಂದ ತಕ್ಷಣ ಹಳೆಯದನ್ನ ಮರಿಬೇಕು ಅಂತ ಅಲ್ಲ. DVG ಅವರ ಮಾತಿನಂತೆ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮರಸೊಬಗು ಎಂಬಂತೆ ಆಧುನಿಕತೆ ಜೊತೆಗೇನೆ ನಮ್ಮ ಪ್ರಾಚೀನ ಸಂಸ್ಕೃತಿ ಸಂಪ್ರದಾಯ ಸೇರಿದಾಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ಅರ್ಥ ಬರ್ತದೆ ಸ್ನೇಹಿತರೆ. ಅದೇ ರೀತಿ ಆಧುನಿಕತೆ ಸೋಗ್ನಲ್ಲಿ ನಮ್ಮ ಸಂಸ್ಕೃತಿ ಸಂಪ್ರದಾಯ ಆಚರಣೆಗಳನ್ನ ನೇಪಥ್ಯಕ್ಕೆ ಸರಿಸ್ತಾ ಇದೀವೇನೋ ಅನ್ನೋ ಆತಂಕ ಶುರು ಆಗ್ಬಿಟ್ಟಿದೆ. ಆಧುನಿಕತೆನೂ ಬೇಕು, ಪ್ರಾಚೀನ ಸಂಸ್ಕೃತಿಯೂ ಅದರ ಜೊತೆಗೆ ಇರಬೇಕು. ಬದುಕಿನ ತರಗತಿಯೊಳಗೆ ಸಹಪಾಠಿ ನಾನಾಗಿ ಹಾಜರಿಯ ನೀಡುವೆ ಹಿಂಬಾಲಿಸಿ